ಏಷಿಕಿ ಸಂಸಾರ ಎಲೆ ಮನವೇ ದೇಶದೊಳಗೆ ನಮ್ಮ ಗುಡ್ಡದ ಮಹಂತನ ಚಿಂತಿ ಮಾಡ್ತೀವಿ ಎಲೆ ಮನವೇ ನಗ ಯಾಕರ ಸುಖವಿಲ್ಲ ಎಲೆ ಮನವೇ ನಗ ಯಾಕರ ಸುಖವಿಲ್ಲ